ಬಾಳೆಹಣ್ಣ ಆರಾಯ್ತು, ದಾಳಿಂಬೆ ಆಯ್ತು, ಪಪ್ಪಾಯ ಆಯ್ತು, ಪೇರ್ಲ ಆರಾಯ್ತು, ದ್ರಾಕ್ಷಿ ಮತ್ತೆ ಮಾವಿನ ಬೆಳೆಗಳಲ್ಲಿ ನಾವು ಅಧಿಕ ಸಾಂದ್ರತೆ ಬೇಸಾಯವನ್ನ ನೋಡ್ತೀವಿ. ಈಗ ಬಾಳೆಯಲ್ಲಿ ನಾವು ನೋಡಿದಾಗ ಸಾಂಪ್ರದಾಯಿಕವಾಗಿ 7 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡ್ತಾ ಇದ್ವಿ. ಈ ಬಾಳೆನ ನಾವು ಅಧಿಕ ಸಾಂದ್ರತೆಯಲ್ಲಿ ನಾಟಿ ಮಾಡ್ಬೇಕು ಅಂತಂದ್ರೆ ಯಾವ್ಯಾವ ಅಂತರವನ್ನ ನಾವು ರೈತರು ಬಳಸ್ಕೊಬಹುದು ಅಂತ. ಬಾಳೆಯಲ್ಲಿ ಅಧಿಕ ಸಾಂದ್ರತೆ ನಾಟಿಗೆ ರೈತರು 5 ಮತ್ತೆ 6 ಅಡಿ ಅಂತರದಲ್ಲಿ ಸಸಿಗಳನ್ನ ನಾಟಿ ಮಾಡಬಹುದು. ಈ ಅಂತರದಲ್ಲಿ ನಾಟಿ ಮಾಡೋದ್ರಿಂದ 1 ಎಕರೆ ಪ್ರದೇಶಕ್ಕೆ 1480 ಸಸಿಗಳನ್ನು ನಾವು ಕೂರಿಸಬಹುದು. ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇದರ 1/2 ಸಸಿಗಳನ್ನ ಕೂರಿಸ್ಲಿಕ್ಕೆ ಆಗುತ್ತೆ. ಅಂದ್ರೆ 7 ಅಡಿ ಅಂತರದಲ್ಲಿ ನಾಟಿ ಮಾಡಿದಾಗ ಕೇವಲ 900 ಸಸಿಗಳು 1 ಎಕರೆ ಪ್ರದೇಶದಲ್ಲಿ ಕೂರುತ್ತೆ. ಅದೇ 5/6 ಅಂತರದಲ್ಲಿ ನಾಟಿ ಮಾಡಿದಾಗ 1480 ಸಸಿಗಳನ್ನ ನಾವು ನೋಡಬಹುದು. ಅದೇ ರೀತಿ ಬಾಳೆಯಲ್ಲಿ ಇನ್ನೊಂದು ಅಧಿಕ ಸಾಂದ್ರತೆ ನಾಟಿದ ಅಂತರ ಅಂತಂದ್ರೆ 5/5 ಮತ್ತೆ 5 ಅಡಿ ಅಂತರದಲ್ಲಿ ನಾಟಿನ ಮಾಡಬಹುದು. ಇದರಿಂದ ನಾವು 1 ಎಕರೆ ಪ್ರದೇಶದಲ್ಲಿ 1700 ಸಸಿಗಳನ್ನ ಕೂರಿಸಬಹುದು. ಮತ್ತೆ ಇನ್ನೊಂದು ತಂತ್ರಜ್ಞಾನ ಇದೆ ಬಾಳೆಯಲ್ಲಿ, ಜೋಡಿ ಸಾಲು ನಾಟಿ ಅಂತಂದ್ಬಿಟ್ಟು. ಜೋಡಿ ಸಾಲು ನಾಟಿಯಲ್ಲಿ ನಾವು 4 ಮತ್ತೆ 4 ಅಡಿ ಅಂತರದ 2 ಜೋಡಿ ಸಾಲನ್ನ ಮಾಡ್ತೀವಿ. 2 ಸಾಲು ಆದ ತಕ್ಷಣ 7 ಅಡಿ ಅಂತರನ ಬಿಟ್ಟು ಮತ್ತೆ ಜೋಡಿ ಸಾಲು 4 ಮತ್ತೆ 4 ಅಡಿ ಅಂತರದಲ್ಲಿ ಸಸಿಗಳನ್ನ ನೆಡ್ತಾ ಹೋಗ್ತೀವಿ. ಇದು ಬಹಳ ಉತ್ತಮವಾಗಿರುವಂತಹ ಅಧಿಕ ಸಾಂದ್ರತೆ ನಾಟಿಯ ಪದ್ಧತಿ ಬಾಳೆಯಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ 1 ಎಕರೆ ಪ್ರದೇಶಕ್ಕೆ ಕನಿಷ್ಠ ಅಂತಂದ್ರೆ 2000 ಸಸಿಗಳನ್ನ ನಾವು ಕೂರಿಸಬಹುದು. ಇದರಲ್ಲಿ ಇನ್ನೊಂದು ಉಪಯೋಗ ಏನಂತಂದ್ರೆ 4 ಅಡಿ ಆದ ತಕ್ಷಣ ಈ 7 ಅಡಿ ಜಾಗ ಏನಿರುತ್ತೆ ಅದರಲ್ಲಿ ತರಕಾರಿ ಬೆಳೆ ಆರಾಯ್ತು, ಬೇರೆ ಯಾವುದೋ ಬೆಳೆ ಆರಾಯ್ತು, ಕಡಿಮೆ ಅವಧಿ ಇರುವಂತಹ ಬೆಳೆಗಳನ್ನು ನಾವು ಬೆಳೆದ್ಕೊಳ್ಬಹುದು. ಅದೇ ರೀತಿ ಇದನ್ನ ಅಧಿಕ ಸಾಂದ್ರತೆ ನಾಟಿ ಬೇಸಾಯ ಪದ್ಧತಿಯನ್ನ ನಾವು ನೋಡಿದಾಗ ಇಳುವರಿಯಲ್ಲೂ ಸಹ ಬಹಳಷ್ಟು ವ್ಯತ್ಯಾಸವನ್ನು ನೋಡಬಹುದು. ಅದೇ 7 ಅಡಿ ಅಂತರದಲ್ಲಿ ನಾವು 12-15 ಟನ್ ಅಷ್ಟು 1 ಎಕರೆ ಪ್ರದೇಶಕ್ಕೆ ಇಳುವರಿಯನ್ನು ತಗೊಂತೀವಿ. ಆದ್ರೆ ನಾವು ಜೋಡಿ ಸಾಲು ನಾಟಿ ಅಂತ ಏನ್ ಹೇಳ್ದಲ್ಲ, ಸೊ ಅದರಲ್ಲಿ ನಾವು 30-34 ಟನ್ಗಳಷ್ಟು ಇಳುವರಿಯನ್ನು ನಾವು ನೋಡಬಹುದು. ಅಧಿಕ ಸಾಂದ್ರತೆ ಬೇಸಾಯವನ್ನು ನಾವು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದೀವಿ, ಇಷ್ಟು ಇಳುವರಿ ಬರುತ್ತೆ ಅಂತೇನಿಲ್ಲ. ಮುಖ್ಯವಾಗಿ ಎಲ್ಲಾ ರೀತಿಯ ನಿರ್ವಹಣೆಯನ್ನು ಮಾಡಿದ್ರಷ್ಟೇ ಅಧಿಕ ಸಾಂದ್ರತೆ ನಾಟಿ ಬೇಸಾಯದಲ್ಲಿ ನಾವು ಇಳುವರಿಯನ್ನ ನೋಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನ ಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಬಂಧುವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಕೃಷಿ ಗೀತೆ. ಏನು ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿ ಹಾಕಬೇಕು. ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು. ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿ